ಮಣ್ಣಿನ ರಸಸಾರ ಇದ್ದಾಗ ನೀವು ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸಿದ್ರೆ ಅವು ಅತ್ಯಂತ ಹೆಚ್ಚು ಉತ್ಪತ್ತಿಯಾಗಿ ಬೆಳೆಗಳಿಗೆ ಅನುಕೂಲ ಮಾಡಿಕೊಡುತ್ತೆ. ಮಣ್ಣಿನ ರಸಸಾರ 6.5-7.5 ಇರಬೇಕು. ಅಂತಹ ತಟಸ್ಥವಾಗಿರುವಂತಹ ಮಣ್ಣಿಗೆ ನೀವು ಜೈವಿಕ ಗೊಬ್ಬರಗಳನ್ನ ಸೇರಿಸಬೇಕು. ಹಾಗೆ ಜೈವಿಕ ಗೊಬ್ಬರವನ್ನ ನೀವು ಶೇಖರಿಸಿ ಇಟ್ಟು ಉಪಯೋಗಿಸೋದಾದ್ರೆ ಅವುಗಳನ್ನ ತಂಪಾದ ಹಾಗೂ ಒಣಹವೆ ಇರುವಂತಹ ಸ್ಥಳದಲ್ಲಿ ಶೇಖರಣೆ ಮಾಡಬೇಕು. ಹಾಗೆ ಆ ಸ್ಥಳದಲ್ಲಿ ನೇರವಾಗಿ ಸೂರ್ಯನ ಕಿರಣಗಳು ಬೀಳಬಾರದು ಅಂತಹ ಪ್ರದೇಶದಲ್ಲಿ ಶೇಖರಣೆ ಮಾಡಿಟ್ಟು ನೀವು ಉಪಯೋಗಿಸ್ಬೇಕಾಗತ್ತೆ. ಹೀಗ್ ಮಾಡದೇ ಇದ್ರೆ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಸತ್ತು ಹೋಗುತ್ತೆ. ನೀವು ಬೆಳೆಗಳಿಗೆ ಹಾಕುವಾಗ ನಿಮಗೆ ಬೇಕಾದಂತಹ ಪ್ರಮಾಣದಲ್ಲಿ ಸೂಕ್ಷ್ಮಾಣು ಜೀವಿಗಳು ಸಿಗೋದಿಲ್ಲ, ಹಾಗೆ ನಿಮಗೆ ಬೇಕಾದ ಪ್ರಯೋಜನನೂ ಸಹ ಸಿಗೋದಿಲ್ಲ. ಆದ್ರಿಂದ ನೀವು ನಾನು ಹೇಳ್ದಾಗೆ ಈ ಅಂಶಗಳನ್ನ ಗಮನದಲ್ಲಿಟ್ಟು ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸ್ಕೊಂಡ್ರೆ ನಿಮ್ಗೆ ಅವುಗಳಿಂದ ಸಂಪೂರ್ಣ ಲಾಭ ಸಿಕ್ಕತ್ತೆ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮನ್ನ ಸಂಪರ್ಕ ಮಾಡಬಹುದು. 8867732666. ನಮಸ್ಕಾರ. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಚಿತ್ರದುರ್ಗ ರೋಟರಿ ಟ್ರಸ್ಟ್ ಮತ್ತು ಯುವಜಯ ಫೌಂಡೇಶನ್ ಸಿರ್ಸಿ ಇವರ ಸಹಯೋಗದೊಂದಿಗೆ 22ನೇ ಹೊಸ ಬ್ಯಾಚ್ October 8 ಉದ್ಯೋಗಕ್ಕೆ ಸಂಬಂಧಿಸಿದಂತೆ ತರಬೇತಿಗೆ ಈಗಾಗಲೇ ಅಡ್ಮಿಷನ್ ಆರಂಭವಾಗಿದೆ. 26 ಆಸಕ್ತಿಯುಳ್ಳ ಪದವೀಧರರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಅಲ್ಲದೆ SRBMS ರೋಟರಿ ಸೇವಾ ಭವನದಲ್ಲಿ ಉಚಿತ ವೈದ್ಯಕೀಯ ಸಲಹೆ, ಕಡಿಮೆ ದರದಲ್ಲಿ ದೊರೆಯುವ ಮೆಡಿಕಲ್ ಸ್ಟೋರ್ ಇಲ್ಲಿದ್ದು ಸುಸಜ್ಜಿತ ಹವಾನಿಯಂತ್ರಿತ ಡಯಾಲಿಸಿಸ್ ಸೇವೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ SRBMS ರೋಟರಿ ಸೇವಾ ಭವನ, ಭಾಷ್ ಸರ್ವಿಸ್ ಸೆಂಟರ್ ಹಿಂಭಾಗ, ಚಳ್ಳಕೆರೆ ರಸ್ತೆ, ಚಿತ್ರದುರ್ಗ. ಫೋನ್ ಸಂಖ್ಯೆ 7091425569. ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಹುಚ್ಚರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ, ಜ್ವೆಲ್ ಸಂತೆಪೇಟೆ, ಚಿತ್ರದುರ್ಗ. ಹವಾಮಾನ ವರದಿ. ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿದ್ದು ಕರಾವಳಿ ಕರ್ನಾಟಕ ಮತ್ತು ಉತ್ತರ ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹಲವೆಡೆ ಮತ್ತು ಕರ್ನಾಟಕದ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾದ ವರದಿಯಾಗಿದೆ. ಕೊಟ್ಟಿಗೆಹಾರ, ಕುಣಿಗಲ್, ಗಂಗಾವತಿಗಳಲ್ಲಿ ತಲಾ 3 cm, ಕೆಆರ್ ನಗರ, ಕೃಷ್ಣರಾಜಸಾಗರ, ಮಾಗಡಿ, ಆಗುಂಬೆಗಳಲ್ಲಿ ತಲಾ 2 cm, ಬೆಂಗಳೂರು HAL, ಚಿಕ್ಕೋಡಿ, ಧರ್ಮಸ್ಥಳ, ಗೌರಿಬಿದನೂರು, ಹುಣಸೂರು, ಜಾಲಹಳ್ಳಿ, ಕಾರವಾರ, ಕೋಟ, ಮಂಗಳೂರು, ಪುತ್ತೂರು, ಶೃಂಗೇರಿ, ತಾವರೆಗೆರೆ, ತಿಪಟೂರು, ಉಪ್ಪಿನಂಗಡಿಗಳಲ್ಲಿ ತಲಾ 1 cm ಮಳೆಯಾದ ವರದಿಯಾಗಿದೆ. ಮುಂದಿನ 24 ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆಯಿದೆ. ಗಂಟೆಗೆ 30-40 km ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 29°C ಇಂದ 20°C ಆಗಿರಬಹುದು. ಹವಾಮಾನ ವರದಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ. ನೆಲಗಡಲೆ ಕ್ವಿಂಟಾಲ್ಗೆ ಕನಿಷ್ಠ 3889 ಗರಿಷ್ಠ 7239, ಮೆಕ್ಕೆಜೋಳ ಕ್ವಿಂಟಾಲ್ಗೆ 1540 ಗರಿಷ್ಠ 2250. ಹಿರಿಯೂರು ಮಾರುಕಟ್ಟೆ ಧಾರಣೆ ಹೀಗಿದೆ. ಕೊಬ್ಬರಿ ಕ್ವಿಂಟಾಲ್ಗೆ ಕನಿಷ್ಠ 17242 ಗರಿಷ್ಠ 17242. ಹೊಸದುರ್ಗ ಮಾರುಕಟ್ಟೆ ಧಾರಣೆ. ತೆಂಗಿನಕಾಯಿ ಕನಿಷ್ಠ 27,000 ಗರಿಷ್ಠ 30,000. ಸಾಮೆ ಕನಿಷ್ಠ 3,300-3,700. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಕೇಳೋಣ ಜನಪದ ಗೀತೆಗಳು. ಇವಾಗ